ಬಿಸಿಲು ಜಾಸ್ತಿ ಆದ್ರೆ ಹೆಸರುಕಾಯಿ ಮುಟ್ಟಿದ್ರೆ ಸಾಕು ಪಟಪಟ ಅಂತ ಒಡೆದೋಗ್ತವೆ. ಬೇಗ ಬಾ ಹೋಗಣ. ಏ ಬರ್ರವಾ, ನಾನು ಆಗ್ಲಿಂದ ಕಾಯ್ತಾನೆ ಇದ್ದೀನಿ. ಒತ್ತಾರೆ ಇದ್ದವ್ರಿಗೆ ತುತ್ತುಕೂಳಿಗೆ ಮೋಸ ಇಲ್ಲ ಅಂತ ಅಂದಂಗೆ ಒತ್ತುಟ್ಟೋದ್ರೊಳಗೆ ಕೆಲ್ಸಕ್ಕೆ ಹೋದ್ರೆ ಬೇಗ ಬೇಗ ಕೆಲಸ ಸಾಗುತ್ತೆ. ನಿನಗೂ ಹೆಸರು ಕಾಳು ಹಾಕ್ತವೇನು ಗೌರಮ್ಮ? ಹಿಂಗೆ ಆಗ್ತವೆ. ಹಾಕಿದ ಬೀಜಕ್ಕೆ ಮನೆಗೆ ಬಳಸೋಕೆ ಬೇಕಾದವ್ರಿಗೆ ಅಷ್ಟೋ ಇಷ್ಟೋ ಕೊಡಕ್ಕೆ ಸರಿ ಆಗ್ತವೆ. ನಾವು ಮಾಡಿದ ಕೆಲ್ಸಕ್ಕೆ ಕೂಲಿ ಇಲ್ಲ ಅನ್ನು, ಅಲ್ಲಿಗೆ ಅಲ್ಲಿಗೆ ಸರಿ ಆಯ್ತು. ಅಬ್ಬಬ್ಬಾ, ಒಳ್ಳೆ ಕಾಯಿ ಹಿಡ್ದೈತೆ ಬಿಡವ. ನಾವು ಮಾಡಿದ ಕೆಲ್ಸದ ಕೂಲಿ ಲೆಕ್ಕ ಹಾಕ್ತಾ ಕುತ್ಕಂಡ್ರೆ ಬೇಸಾಯ ಬಿಡಕ್ಕಾಗುತ್ತೆ? ಅದು ನಿಜ ಬಿಡು. ಅದ್ಯಾರೋ ಒಬ್ರು ವ್ಯವಸಾಯದ ಖರ್ಚು ವೆಚ್ಚನೆಲ್ಲ ಲೆಕ್ಕ ಹಾಕಿ ನೋಡಿದ್ರಂತೆ. ಎಲ್ಲ ಕೂಡಿ ಕಳೆದ ಮೇಲೆ ಎತ್ತಿಗೂಡ ಪಟ್ಕಣಿ ಐತಲ್ಲ, ಅದ್ರ ದುಡ್ಡು ಮೈ ಮೇಲೆ ಬಂದು ಕೈಯಿಂದ ಹಾಕ್ಬೇಕಾತಂತೆ. ಅದಕ್ಕೆ ಈ ಬೇಸಾಯದ ಕೆಲಸವೇ ಬೇಡ ಅಂತ ಬಿಟ್ಬಿಟ್ಟು ವ್ಯಾಪಾರ ಶುರು ಮಾಡಿದ್ರಂತೆ. ನಾವೊಂದ್ಸಲ ಟೊಮೆಟೊ ಹಾಕಿದ್ವಿ. ನಮ್ ಜೊತೆಗೆ ಟೊಮೆಟೊ ಹಾಕಿದವರೊಬ್ರು ಬೆಳೆಯೋದ್ಕಿಂತ ಯಾರೋ ಬೆಳೆದಿದ್ದನ್ನ ಮಾರೋದೇ ಲಾಭ ಅಂತೇಳಿ ತಾವೇ ವ್ಯಾಪಾರಕ್ಕೆ ಹೋದ್ರು. ಹಂಗಂತೋದ್ರೆ ಯಾವ್ದಕ್ಕೆ ಕೊನೆ ಐತಿ ಹೇಳವ? ಅವ್ರವ್ರ ಆಸಕ್ತಿ ಅವ್ರವ್ರದ್ದು. ವರ್ಷ ವರ್ಷ ಹೆಸರುಕಾಯಿ ಬಿಡಿಸೋ ಸಮಯಕ್ಕೆ ಸರಿಯಾಗಿ ಒಂದೇ ಸಮ ಸ್ವಾನ ಇಟ್ಕೊಂಡು ಕಾಳೆಲ್ಲ ಗಿಡದಲ್ಲೇ ಮೊಳಕೆ ಬರೋರವ. ಈ ಕಡೆಗ್ ಬಾಬಾ, ಮೊದ್ಲು ಈ ಸಾಲಿಂದ ಶುರು ಮಾಡಂ ಬರ್ರವ. ಹೂ ಕಣವ, ಅರ್ಧ ಬೆಳೆ ಹಿಂಗೆ ಹೋಗಿ ಉಳಿದಿದ್ ಮಾತ್ರ ಕೈ ಸಿಕ್ಕಿದ್ದು. ಈ ಸಾರಿ ಆ ಸಮಸ್ಯೆ ಇಲ್ಲ ಅಂತ ಒಳ್ಳೆ ಬೆಳೆ ಸಿಕ್ಕೈತ್ ನೋಡು. ಹೆಸರು ಗಿಡದಲ್ಲಿ ಮೊದಲಿನ ತರ ಸುಂಕು ಇಲ್ಲ ಅಲ್ಲ ಶಿವಣ್ಣ? ಹ್ಮ್, ಹಂಗಾಗೆ ಮತ್ತೆ ಮೈ ಕೈ ಕಡಿಯೋದು ತಪ್ಪೈತೆ ಬಿಡು. ಆದ್ರೂ ಈ ವರ್ಷ ಹೆಸರುಕಾಳು ಹಾಕ್ತವ್ರಿಗೆಲ್ಲ ಆಗಲ್ಲ ಕಣವ. ಮೊದ್ಲು ಬಿತ್ತಿದ್ದು ಮೊದ್ಲು ಅಂತ ಹೇಳಿ ಮುಂದಾಗಿ ಬಿತ್ತವ್ರಿಗೆ ಹಾಕ್ತವೆ. ನಾವೆಲ್ಲ ಸ್ವಲ್ಪ ತಡವಾಗಿ ಬಿತ್ತಿದ್ವಿ, ಮಳೆ ಕಡಿಮೆ ಆಗಿ ಬೆಳೆ ಇಲ್ಲ. ಮಳೆ ಸರಿಯಾಗಿ ನಡೆಸಿದ್ರೆ ಒಂದಲ್ಲ ಒಂದು ಬೆಳೆ ಮಾಡಿ ನಾಲ್ಕಾಸು ಕೈಗೆ ಹತ್ತುತ್ತೆ. ಅಲ್ ನೋಡು ಶಿವಣ್ಣ, ಆ ಸಾಲು ಅರ್ಧದಿಂದ ಬಿಟ್ಟು ಬಂದಿದೀಯಾ? ಒಂದು ವಾರ ಆಯ್ತು, ಎಲ್ಲೋ ಇದ್ದೆ ಜಯಮ್ಮ, ಕಾಣ್ತಾ ಇರ್ಲಿಲ್ಲ. ಏ ಅದೊಂದ್ ಕತೆ ಕಣವ. ಮೊನ್ನೆ ಯಾವ್ದೋ ಸಮಾರಂಭದಲ್ಲಿ ಹಳೆ ಸ್ನೇಹಿತರೆಲ್ಲ ಸೇರ್ಕೊಂಡಿದ್ವಿ. ಹಳೆಯ ಗೆಳೆಯರು ಒಟ್ಟಿಗೆ ಸೇರೋದು ಎಷ್ಟು ಮಜವಾಗಿರುತ್ತೆ ಅಲ್ವಾ? ಅಲ್ವಾ ಮತ್ತೆ, ಚಿಕ್ಕನ್ನಲ್ಲಿ ನಾವು ಆಡಿದ ತುಂಟಾಟ, ನಾವು ಮಾಡ್ತಾ ಇದ್ದ ತಮಾಷೆ ಎಲ್ಲ ನೆನಪಿಗೆ ಬಂದು ಮನಸ್ನಲ್ಲೇ ಆ ವಯಸ್ಸಿಗೆ ವಾಪಸ್ ಹೋಗಿಬಿಡ್ತೀವಿ. ಕಾಯಿ ಮುಟ್ಟಿದ್ರೆ ಕಾಳು ಸಿಡ್ದೋಗ್ತವೆ, ಸ್ವಲ್ಪ ಹುಷಾರಾಗಿ ಬಿಡಿಸಿ. ಕಾಯಿನ ಇಲ್ಲಾಂದ್ರೆ ಒಡೆದು ಸೂರೆ ಆಗಿ ಹೋಗ್ತವೆ. ಏ ಬದುಕು ಬಾಳು ಕೆಲಸ ಬಗ್ಸೆ ಇದ್ದುದ್ದೇ ಅಂತ ಹೇಳಿ ಎಲ್ಲ ಸೇರಿ ಒಂದ್ ವಾರ ಒಳ್ಳೆ ದೊಡ್ಡ ಟೂರ್ ಮಾಡ್ಕೊಂಡ್ ಬಂದ್ರವ. ಒಳ್ಳೇದಾಯ್ತು ಜಯಮ್ಮ, ನಮ್ ಕೆಲ್ಸ ಯಾವತ್ತಿರಲ್ಲಿ ಹೇಳವ. ಮಧ್ಯೆ ಇಂತ ಸಣ್ಣ ಸಣ್ಣ ಬದಲಾವಣೆ ಪ್ರವಾಸ ಬೇಕು. ಆ ವಯಸ್ಸು ಮತ್ತೆ ಬರುತ್ತಾ ಹೇಳು. ಆ ಸ್ನೇಹ ವಿಶ್ವಾಸ ಎಲ್ಲ ನೆನಪು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ? ನೀವೆಲ್ಲ ಆವತ್ತಿನಿಂದ ಇವತ್ತಿನ ತನಕ ಆ ಸ್ನೇಹನ ಹಂಗೇ ಉಳಿಸ್ಕೊಂಡು ಬಂದಿದ್ದೀರಲ್ಲ, ಏ ಅದು ದೊಡ್ಡ ವಿಷಯವೇ ಬಿಡು. ಸ್ನೇಹ ಮಾಡೋದು ಸುಲಭ, ಆದ್ರೆ ಅದನ್ನ ತುಂಬಾ ಕಾಲದವರೆಗೆ ಕಾಪಾಡೋದು ಕಷ್ಟ ಕಣಪ್ಪ. ಸ್ನೇಹದ ಅರ್ಥ ತುಂಬಾ ಉನ್ನತವಾದದ್ದು ಬಿಡು. ಏ ನಿನ್ನ ಸ್ನೇಹಿತರನ್ನ ನೋಡಿದ್ರೆ ಸಾಕು, ನೀನೇನು ನಿನ್ ಗುಣ ಅನ್ನೋದು ಗೊತ್ತಾಗುತ್ತೆ ಅಂತ ಯಾರೋ ತಿಳಿದವರು ಹೇಳ್ತಾರಪ್ಪ. ಅಂದ್ರೆ ನಮ್ಮ ಸ್ನೇಹಿತರು ಒಳ್ಳೆಯವರಾಗಿದ್ರೆ ನಾವು ಕೂಡ ಒಳ್ಳೆಯವರಾಗಿರ್ತೀವಿ ಅಂತ ಅರ್ಥ ಅಲ್ವಾ ಶಿವಣ್ಣರೇ? ಹೌದ್ ಕಣವ, ಮತ್ತೆ ನಾವೆಂತವ್ರ ಜೊತೆಗಿರ್ತೀವಿ ಅವರಂಗೆ ಆಗ್ತೀವಿ. ಗೆಳೆತನ ಅಂದ್ರೆ ಏನು? ಮನೆಯವ್ರ ಹತ್ರ ಕೂಡ ಹೇಳ್ಕೊಳ್ಳಕ್ಕಾಗದೆ ಇರತಕ್ಕಂತ ಎಷ್ಟೋ ವಿಷಯಗಳನ್ನ ಸ್ನೇಹಿತರ ಬಳಿ ತುಂಬಾ ಸುಲಭವಾಗಿ ಹಂಚ್ಕೊಳ್ತೀವಿ. ಸ್ನೇಹಿತರಿಗಿಂತ ಹತ್ತಿರವಾದವರು ಮತ್ತಾರಿರೋಕೆ ಸಾಧ್ಯ ಹೇಳು? ಆದ್ರೂ ಹಂಗ್ ನೋಡೋದಾದ್ರೆ ನಿಜವಾದ ಸ್ನೇಹಿತರು ಸಿಕ್ಕೋದು ಅಪರೂಪವೇ ಹೇಳು. ಹೌದ್ ಕಣಮ್ಮ, ಪರಿಚಯಸ್ತ್ರಲ್ಲ ಸ್ನೇಹಿತರಲ್ಲ, ಸುಮ್ರೆ ಮಾತಿಗೆ ಇವ್ರ ನಮ್ ಸ್ನೇಹಿತರು ಅವ್ರ ನಮ್ ಸ್ನೇಹಿತರು ಅಂತ ಹೇಳ್ತೀವ ಅಷ್ಟೇ ಕಣ್ರವ. ಹಾ, ಈ ಹೆಸರು ಸೊಪ್ಪು ಭೂಮಿಗೆ ಒಳ್ಳೆ ಗೊಬ್ಬರ ನೋಡು. ಹೆಸರು ಕೂಳಿಗೆ ರಾಗಿ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರುತ್ತಂತೆ ಶಿವಣ್ಣ. ಸಣ್ಣ ಹೆಸರಾಗಿದ್ದಾಗ ಯುವಕರಾಗಿದ್ದಾಗ ಇರುವ ನಿಸ್ವಾರ್ಥವಾದ ಗೆಳೆತನ ದೊಡ್ಡವರಾದಂಗೆ ಏನೇನೋ ಲೆಕ್ಕಾಚಾರ ಹಾಕೋಕೆ ಶುರು ಮಾಡುತ್ತೆ. ಈ ಮನುಷ್ಯ ವಯಸ್ಸಾದಂತೆ ಅದಂತೆ ದೊಡ್ಡವನಾಗ ಬದಲು ಸಣ್ಣವರಾಗದೆ ಜಾಸ್ತಿ. ಆದ್ರೆ ಮುಖ್ಯವಾದ ಒಂದು ವಿಷಯ ಅಂದ್ರೆ ಯಾವುದೇ ನಿರೀಕ್ಷೆ ಇಲ್ಲದೆ ಇದ್ರೆ ಸ್ನೇಹದಲ್ಲಿ ಸಾಮಾನ್ಯವಾಗಿ ಯಾವುದೇ ಕುಂಕುಗಳು ಕಾಣಲ್ಲ. ಗೆಳೆತನದ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು, ಸ್ವಾರ್ಥ, ದೊಡ್ಡಸ್ತಿಗೆ, ಮೇಲು ಕೀಳು ಇದಾವುದು ಇರಬಾರ್ದು ಕಣ್ರವ. ನಾವು ಗೆಳೆಯರು, ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ಹೃದಯ ಹೂವಿನ ಹಂದರ ಅನ್ನೋ ಹಾಡಿನಂತೆ ನಮ್ಮ ಹೃದಯ ಹೂವಿನ ತೋಟ ಆಗಿರೋ ತನಕ ಎಲ್ಲ ಚೆನ್ನಾಗಿರುತ್ತೆ. ಸ್ವಾರ್ಥ, ಅನುಮಾನ, ಅಸೂಯೆ ಎನ್ನುವ ಕಳೆಗಳು ಬಂದ್ರೆ ಅಲ್ಲಿಗೆ ಸ್ವಲ್ಪ ತೊಂದ್ರೆ ಕಣವ. ಸ್ನೇಹಕ್ಕೆ ಮತ್ತೊಂದು ಹೆಸರು ಅಂದ್ರೆ ನಮ್ಮ ಕಾಳಿದಾಸ ಮತ್ತು ಭೋಜರಾಜ ನೋಡು. ಆಗಿನ ಕಾಲದ ದಾರಾನಗರದ ರಾಜನಾಗಿದ್ದ ಅಲ್ವಾ ಭೋಜರಾಜ? ಓಂಗೋರಮ್ಮ, ಎಲ್ಲಿಂದಲೋ ಬಂದ ಕಾಳಿದಾಸನಿಗೂ ಭೋಜರಾಜನಿಗೂ ಎಂತ ಸ್ನೇಹ ಬೆಳೀತು ಅಂದ್ರೆ ಸ್ನೇಹಿತರು ಅಂದ್ರೆ ಇವ್ರು ನೋಡಪ್ಪ ಅನ್ನುವಷ್ಟು ಪ್ರಸಿದ್ಧಿ ಆಯ್ತವ. ಅಂತ ಸ್ನೇಹಿತರು ಇರ್ತಾರೆ. ಪೃಥ್ವಿರಾಜನಿಗೆ ಮೋಸ ಮಾಡಿದ್ದಲ್ಲ ಜಯದ್ರಥ ಅಂತೇಳಿ ಅವನಂತವರು ಇರ್ತಾರೆ. ಕೃಷ್ಣ, ಅರ್ಜುನ, ಕರುಣ, ದುರ್ಯೋಧನ, ರಾಮ, ಆಂಜನೇಯ ಅವರ ಸ್ನೇಹನೇ ವಿಷಯದಲ್ಲಿ ಇಂತ ಎಷ್ಟು ಉದಾಹರಣೆಗಳಿಲ್ಲ ಹೇಳು. ಇಲ್ಲಿ ನೋಡ್ರವ ನೋಡ್ರಿ, ಈ ಸಾಲಿಗೆ ಬಿಸ್ಲೇ ತಾಕಿಲ್ಲ, ಬರೀ ಜಳ್ ಬಿಟ್ಟದವೆ. ಹೆಸರು ಗಿಡಕ್ಕೆ ನೀರ್ ಜಾಸ್ತಿ ಬಿಟ್ರೆ ನೀರ್ ಜೊಟ್ಟಾಗಿ ಗಟ್ಟಿ ಕಾಳು ಆಗಲ್ಲ ಅಲ್ವಾ ಶಿವಣ್ಣರ? ಓ ಗಂಗಮ್ಮ, ಒಂದೊಂದ್ ಬೆಳೆ ಲಕ್ಷಣ ಒಂದೊಂದ್ ರೀತಿ ಇರುತ್ತೆ ನೋಡು. ಮನುಷ್ಯರು ಅಷ್ಟೇ ಕಣವ, ಒಬ್ಬೊಬ್ರು ಗುಣ ಒಂದೊಂದರ. ಒಟ್ಟಿಗೆ ಹುಟ್ಟಿದವರೇ ಬೇರೆ ಬೇರೆ ಸ್ವಭಾವದಾರಾಗಿರುತ್ತಾರೆ. ಅಂದ್ಮೇಲೆ ಬೇರೆಯವರ ಕತೆ ಏನ್ ಹೇಳೋದು? ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಹತ್ತಿರದ ಗೆಳತಿ ಒಬ್ಳಿದ್ಲಲ್ಲ, ಅದೇನ ಅವಳ ಹೆಸರು? ಚೆನ್ನಾಗಿದ್ದಾಳ ಗಂಗಮ್ಮ ಅವಳು? ಅವಳಾ? ಅವಳ ಹೆಸರು ಪ್ರಿಯಸಖಿ ಅಂತ ಜಯಮ್ಮ. ನಮ್ಮಿಬ್ಬರ್ದು ತುಂಬಾ ಒಳ್ಳೆಯ ಗೆಳತನ, ಇಡೀ ಶಾಲೆಗೆ ಹೆಸರುವಾಸಿ ಆಗಿದ್ವೇವು. ನೀನಂತೂ ಯಾವಾಗ್ಲೂ ಅವಳ ವಿಚಾರ ಏನಾದ್ರೂ ಹೇಳ್ತಾನೇ ಇರ್ತೀಯವ್ವ, ಅದಿನ್ನೇನಪ್ಪ ಅಂತ ವಿಶೇಷ? ಅಂತ ಜೊತೆಗಾತರು ಕಣ್ ಶಿವಣ್ಣ, ಇಬ್ರುವೆ ಒಬ್ರಿಗೊಬ್ರು ಯಾವತ್ತು ಬಿಟ್ಕೊಡ್ತಿರ್ಲಿಲ್ಲ. ಹ್ಞೂ ಗೌರಮ್ಮ, ಎಲ್ಲ ಹಂಗ ಅಂತಾರೆ. ಅವಳು ಕೂಡ ಯಾವಾಗ್ಲಾರು ಸಿಕ್ಕಿರ್ ನಾನು ಬರೀ ಇವಳ ಬಗ್ಗೆನೆ ಹೇಳಿದ್ದು ಹೇಳಿದ್ದು. ಇವತ್ತು ನಾನೇನಾದ್ರೂ ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಅವಳೇ ಕಾರಣ ಕಣವ. ಅವಳಿಲ್ಲ ಅಂದಿದ್ರೆ ನನ್ ಪಾಡು ಬಲು ಕಷ್ಟ ಆಗಿರೋದು. ಅಂತದ್ದೇನು ಸಹಾಯ ಸಹಕಾರ ಮಾಡಿದ್ಲವ್ವ ಆ ನಿನ್ ಗೆಳತಿ? ನೀನು ಹಿಂದಿನ ಗಂಗಮ್ಮನ ಕತೆ ಮರ್ತಿದೀಯ ಮಾರಾಯ. ಆಗಿನ ಸುದ್ದಿ ನೋಡಿದ್ರೆ ಗಂಗಮ್ಮ ಈ ಮಟ್ಟಿಗೆ ಬೆಳೆದು ನಿಂತಾಳ ಅಂತ ಅಂದ್ರೆ ಯಾರು ನಂಬೋಕಾಗಲ್ಲ ಬಿಡು. ನಿಜ ಕಣವ, ಗಂಡ ಹೆಂಡತಿ ಇಬ್ರು ಕೂಡ ಏನಾದ್ರೂ ಮಾಡಿ ನಾವು ದುಡಿದು ನಾಕ್ ಜನ್ದಂಗೆ ಮನುಷ್ಯರಾಗ್ದೆ ಮಾದೇವಾ ಅಂತ ಕನಸ್ ಕಾಣ್ತಾ ಇದ್ರು. ಕನಸ್ ಕಾಣೋದು ಸುಲಭ ಕಣವ, ಆ ಕನಸನ್ನ ನನಸ್ ಮಾಡೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು ನೋಡು. ಹ್ಞೂ ಕಣವ, ಇದೆಲ್ಲ ಮರ್ತೇ ಹೋಗಿತ್ತು ನಂಗೆ. ಆ ಕಾಲದಲ್ಲಿ ನಮ್ಮವರು ತಮ್ಮವರು ಅಂತ ಯಾರು ನಿಮಗೆ ಆಗ್ಲಿಲ್ಲ ಅಲ್ವಾ ಗಂಗಮ್ಮ? ಕಂಡೋರು ಆದ್ರೂ ಆದವರು, ನಮ್ಮವ್ರು ಆಗಲ್ಲ. ಕೆಟ್ರೆ ನಗ್ತಾರೆ, ಬದುಕಿದ್ರೆ ಆಡ್ಕೊಳ್ತಾರೆ. ಆ ನಿನ್ನ ಪ್ರಿಯಸಖಿ ಏನೋ ಕೆಲಸದಲ್ಲಿದ್ಲು ಅಲ್ವಾ ಗಂಗಮ್ಮ? ಹೌದು ಜಯಮ್ಮ, ತುಂಬಾ ದೊಡ್ಡ ಕೆಲಸ ಏನಲ್ಲ, ಆದ್ರೂ ಕೂಡ ಆ ಕಾಲಕ್ಕೆ ಪರವಾಗಿಲ್ಲ ಅನ್ನೋ ತರ ಇತ್ತು. ಅದರಲ್ಲೇ ಅವಳು ಸಂಸಾರ ಸರಿದೂಗಿಸಿಕೊಂಡು ನನ್ನನ್ನು ಕೈ ಹಿಡಿದು ಮೇಲಕ್ಕೆತ್ತಿ ನನ್ನನ್ನು ಒಬ್ಳು ಮನುಷ್ಯಳು, ನಂದು ಒಂದು ಮನೆ ಅನ್ನೋ ತರ ಮಾಡಿದ್ಲು. ಅಷ್ಟು ಮಾಡಿದ್ದಕ್ಕೆ ಮತ್ತೆ ಯಾವಾಗ್ಲೂ ಅವನ್ನ ಜ್ಞಾಪಿಸಿಕೊಳ್ತಾ ಇರ್ತೀಯ. ಇಂತ ಸ್ನೇಹಿತರು ಸಿಕ್ಕೋದು ಅಪರೂಪ ಬಿಡು. ಅಲ್ಲೊಬ್ರು ಇಲ್ಲೊಬ್ರು ಇಂಥವ್ರು ಇರ್ತಾರೆ ಹೇಳು. ಗಂಗಮ್ಮ ಸಂಕೋಚದಿಂದ ಯಾವ ಸಹಾಯವೂ ಬೇಡ ಅಂದ್ರೂ ಕೂಡ ತಾನೇ ತಿಳ್ಕೊಂಡು ಎಲ್ಲಾ ಸಹಕಾರ ಮಾಡಿಕೊಟ್ಲು ಅಂದ್ರೆ ಎಷ್ಟು ಒಳ್ಳೆಯವಳು ನೋಡು. ಎಲ್ಲರೂ ಹಿಂಗೆ ಇರಲ್ಲ, ಏನಂತೀರ್ ಕಣ್ರವ? ಸ್ನೇಹಿತರು ಸ್ನೇಹಿತರು ಅಂತ ಹೇಳಿ ಮೋಸ ಮಾಡಿರೋರುವೆ ಇದಾರೆ. ಅದ್ಯಾರೋ ನಿನ್ನ ಪರಿಚಯದವ್ರ ಕತೆ ಹೇಳ್ತಾ ಇದ್ದೀಯಲ್ಲ ಶಿವಣ್ಣ, ಏನದು? ಓ ಆ ಕತೆಯಾ? ಇಲ್ಲೇ ಪಕ್ಕದ ಊರಲ್ಲಿ ನಾಲ್ಕೈದು ಜನ ಹುಡುಗರು ಆ ಕಾಲದಲ್ಲಿ ಓದೋಕೆ ಅಂತ ಪಕ್ಕದ ದೊಡ್ಡ ಊರಿಗೆ ದಿವಸ ನಡ್ಕೊಂಡು ಹೋಗಿ ಬತ್ತಾ ಇದ್ರು. ಆ ಕಾಲದಲ್ಲಿ ಬಸ್ಸು ಆಟೋ ಯಾವುದು ಇರ್ಲಿಲ್ಲ ಅಲ್ವಾ, ನಡೆದು ಹೋಗೋದು ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ. ನಾನುವೆ ನೋಡಿದೀನಿ ಕಣ್ರಪ್ಪ ಅವ್ರನ್ನ, ನಿಮ್ಮನೆಗೂ ಆಗಾಗ ಬರ್ತಾ ಇದ್ರಲ್ವಾ? ಆ ಕಾಲಕ್ಕೆ ಉತ್ತಮ ಸ್ಥಿತಿವಂತರಂತೆ ಅವರೆಲ್ಲರೂ. ಹ್ಮ್ ಕಣವ, ಆಸ್ತಿ ಅಡವು ಅಂತ ಇದ್ದಂತ ಜನ, ದನ ಕರು ಕುರಿ ಮರಿ ಅಂತ ಒಳ್ಳೆ ಕುಳುವೆ ಕಣವ. ದೊಡ್ಡೂರಿನ ಶಾಲೆನಲ್ಲಿ ಇವ್ರಿಗೊಬ್ಬ ಸ್ನೇಹಿತ ಸಿಕ್ಕಿದ, ತುಂಬಾ ಒಳ್ಳೆ ಗೆಳತನ ಬೆಳೀತು. ಆ ಹುಡುಗ ಬಾರಿ ಬುದ್ಧಿವಂತನಂತೆ. ಅದು ನಿಜ. ಆದ್ರೆ ಅವ್ರ ಮನೆ ಹಣಕಾಸಿನ ಸ್ಥಿತಿ ಆವಾಗ ಅಷ್ಟ್ ಚೆನ್ನಾಗಿರ್ಲಿಲ್ಲ ಅಂತ ಯಾರೋ ಹೇಳ್ತಾ ಇದ್ರಪ್ಪ. ಹಾ ಹುಡುಗ್ರು ಅವ್ರ ತಂದೆ ತಾಯಿ ತಮ್ಮ ಕೈಲಾದಷ್ಟು ಸಹಾಯನ ಆ ಓದ ಹುಡುಗನಿಗೆ ಮಾಡ್ತಿದ್ರಂತೆ, ನಿಜವ ಶಿವಣ್ಣ? ಹ್ಞೂ ಗಂಗಮ್ಮ, ಈ ಪೆನ್ನು ಪುಸ್ತಕ ಊಟ ತಿಂಡಿ ಅದು ಇದು ಅಂತ ಏನೋ ಅಷ್ಟೋ ಇಷ್ಟೋ ಅನುಕೂಲ ಮಾಡಿದ್ದಾರೆ. ಆ ಕಾಲಕ್ಕೆ ಅದೇ ದೊಡ್ಡದು ಅಲ್ವೇನಪ್ಪ, ತಮ್ಮ ಹೊಟ್ಟೆ ಒರಿಯೋದೇ ಕಷ್ಟ ಅನ್ನೋ ಕಾಲದಲ್ಲಿ ಏನೋ ಅಷ್ಟು ಮಾಡಿದಾರಲ್ಲ. ಇವ್ರೇನು ಬಡವ್ರಲ್ವಲ್ಲ ಬಿಡಮ್ಮ ಮಾಡಿದರು. ಆಮೇಲೆ ಹುಡುಗನಿಗೊಂದು ದೊಡ್ಡ ಕೆಲ್ಸ ಬೇರೆ ಸಿಕ್ತಂತಲ್ಲಪ್ಪ. ಅವನಿಗೇನೋ ದೊಡ್ಡ ಕೆಲ್ಸ ಸಿಕ್ತು, ಇವ್ರು ಊರಲ್ಲೇ ಇದ್ದು ಬೇಸಾಯದ ಬೆನ್ ಬಿದ್ರು. ದೊಡ್ಡವರು ಹೆಮ್ಮೆ ಏನಿಲ್ಲ ಅಂದ್ರು ಬಡಿವಾರಕ್ಕೇನ್ ಕಮ್ಮಿ ಇರ್ಲಿಲ್ಲ. ಬರ್ತಾ ಬರ್ತಾ ಆದಾಯ ಕಡಿಮೆ ಖರ್ಚು ಜಾಸ್ತಿ ಅನ್ನೋ ಕಾಲ ಬಂತು. ಅಷ್ಟೇ ಅಲ್ಲ, ಅವನು ದೊಡ್ಡನಾಗ್ತಾ ಹೋದ, ಇವರು ಸಣ್ಣರಾಗ್ತಾ ಹೋದ್ರು. ಆದ್ರೂ ಯಾವಾಗ್ಲೂ ಊರಿಗೆ ಬಂದಾಗ ಇವರನ್ನೆಲ್ಲ ಕರೆಸ್ಕೊಂಡು ಮಾತುಕತೆ ಆಡನಂತೆ, ತಾನು ಕೆಲಸ ಮಾಡೋ ಕಡೆಗೂ ಕರೆಸ್ಕೊಳ್ಳನಂತೆ, ಬಟ್ಟೆ ಬರೆ ಹೋಗ್ ಬರೋ ಖರ್ಚಿಗೆ ಕಾಸು ಕೂಡ ಕೊಡನಂತೆ. ಇನ್ನೇನ್ ಬೇಕು ತಾಳಪ್ಪ? ಹ್ಞೂ ಕಣವ, ಕರೆಸ್ಕೊಳ್ಳನು ಯಾಕೆ ಹೇಳು, ಕಲಿಬಾರದು ಕಲ್ಸಕ್ಕೆ. ಅಯ್ಯೋ ಇವಕ್ಕೆ ದೊಡ್ಡ ಅಸ್ತಿ, ನಮ್ಮ ಸ್ನೇಹಿತ ದೊಡ್ಡ ಆಫೀಸರು, ನಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತೇನೆ ಅಂತ ಹೆಮ್ಮೆ. ಇಲ್ಲಿ ಮನೆಯವರು ಉಪವಾಸ ಇದ್ರು ಇರ್ಲಿ, ಇವರು ತಿಂಗಳಿಗೆ ಒಂದ್ ದಿವಸ ಮಜಾ ಮಾಡೋದು, ಇನ್ನೊಂದ್ ತಿಂಗಳು ಅದನ್ನೇ ಊರೆಲ್ಲ ಹೇಳ್ಕೊಂಡು ತಿರುಗೋದು. ಹ್ಮ್, ಹಳ್ಳಿ ಜನಕ್ಕೆ ಅದೇ ದೊಡ್ಡದಲ್ವೇ. ಏನೋ ನಾಲ್ಕು ಜನರ ಹತ್ರ ನನಗೆ ಎಂತೆಂತ ಸ್ನೇಹಿತರಿದ್ದಾರೆ, ನಾನ್ ಹೆಂಗೆ ಅಂತ ತೋರಿಸ್ಕೊಳ್ಳೋದೇ ಆಸೆ. ಹಿಂಗೆ ಮತ್ತೆ ದೊಡ್ಡವ್ರ ಸವಾಸಕ್ ಹೋದ್ರೆ ಒಟ್ಟಿಗಿಟ್ಟಿಲ್ದಂಗೆ ಆಗ್ಬೇಕಾಗ್ತಿತ್ತೆ ಅಷ್ಟೇ ಕಣಪ್ಪ. ನಮ್ ಬುದ್ಧಿ ನಮ್ ಕೈಲಿದ್ರೆ ಎಲ್ಲ ಸರಿಯಾಗಿರುತ್ತೆ. ಪಾಪ ಅವಯ್ಯ, ಇವ್ರಿಗೆ ತೊಂದರೆ ಏನು ಕೊಡ್ಲಿಲ್ವಲ್ಲ ಗಂಗಮ್ಮ. ಆದ್ರೆ ಇವು ವರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡ್ರು ಅನ್ನೋತರಕ್ ಮಾಡಿಕೊಂಡ್ರೆ ಅವನ್ ಏನ್ ಮಾಡ್ತಾನವ್ವ? ನಮ್ ಜನಕ್ಕೆ ಇದೊಂದು ಹುಚ್ಚು. ಯಾರಾದ್ರೂ ದೊಡ್ಡವರು ಹಿಂದೆ ಮುಂದೆ ಓಡಾಡೋದು ಅಂದ್ರೆ ಜನ ನನ್ನನ್ನ ದೊಡ್ಡೋನು ಅಂದ್ಕೊಂಡು ಬಿಡ್ತಾರೆ ಅನ್ನೋ ಭ್ರಮೆ. ನಮ್ಮ ನರಿ ಹುಲಿ ಚರ್ಮ ಹಾಕೊಂಡು ಜನ ನನ್ನನ್ ನೋಡಿ ಎದುರುತ್ತಾರೆ ಅಂದ್ಕೊಂಡ್ತಂತೆ. ಹಂಗಾತು ನೋಡು. ಏ ಅವ್ರಿಗೇನು, ಯಾರಾದ್ರೂ ನಮ್ಮ ಹಿಂದೆ ಹಿಂಗ್ ತಿರುಗಿದ್ರೆ ತಿರುಗ್ಲಿ ಅಂತಾರೆ. ಹಾವಯ್ಯ, ಏನ್ ಸಹಾಯ ಮಾಡೋದು ಬೇಡ. ಆದ್ರೆ ಇಂಥ ದಡ್ರಿಗೆ ಮುಗ್ದ್ರಿಗೆ ಒಂದಿಷ್ಟು ಬುದ್ಧಿ ಹೇಳೋದಾದ್ರೂ ಬೇಡ್ವಾ? ಹಿಂದೆ ಆಗಿದ್ದು ಹೋಗಿದ್ದು ಕೂಡ ಮರೆತು ಏನಾದ್ರು ಮಾಡ್ಕೊಳ್ಳಿ ಅಂದ್ರೆ ಹೆಂಗ್ ಹೇಳಿ? ತೋಟ ಯಾಕೆ ಮಾಡ್ತೀರಾ, ಬೆಳೆ ಯಾಕೆ ಮಾಡ್ತೀರಾ, ಆರಾಮಾಗಿರಿ, ಈ ಹಳ್ಳಿಲಿ ಮನೆ ಯಾಕೆ ಕಟ್ತೀರಾ ಅಂತ ಹೇಳ್ಕೊಟ್ಟು ತಾನ್ ಮಾತ್ರ ಎಲ್ಲಾ ಮಾಡ್ಕೊಂಡ ಅಂತಾರೆ. ಹ್ಞೂ ಗೌರಮ್ಮ, ಅವನು ಬೇಕಾದಷ್ಟು ಜಮೀನು, ಹೊತ್ತಾರ ಮನೆ, ಅವ್ರ ಹೆಂಗಸ್ರ ಮಕ್ಳಿಗೆ ಬಂಗಾರ, ಒಡವೆ, ವಸ್ತ್ರ ಅಂತ ಕೇಜಿ ಗಟ್ಲೆ ಮಾಡಿಸ್ಕೊಟ್ಟ. ಇವು ಇಷ್ಟೋ ಅಷ್ಟೋ ಬಂಗಾರನ ತಗೊಂಡೋಗಿ ಅಡ ಇಟ್ಟು ಅವನ್ ಮಾತ್ ಕೇಳಿ ಎಲ್ಲ ಕಳ್ಕೊಂಡು ಕುಂತವೇ. ಅವಂದೇನ್ ತಪ್ಪು ಹೇಳಮ್ಮ, ಏನೋ ಹಳೆಯ ಸ್ನೇಹಿತರು ಅಂತ ಕರೆದು ಮಾತಾಡ್ಸಿ ತಪ್ಪ? ಮಾತಾಡಿಸ್ಲಿ ಗಂಗಮ್ಮ, ಮಾತಾಡಿಸ್ಲಿ, ಜೊತೆ ಓಡಾಡ್ಲಿ. ಆದ್ರೆ ಇದೇ ಬದುಕಾದ್ರೆ ಹೆಂಗ ಹೇಳವ? ತಾನು ತನ್ನ ಮನೆತನ, ಮನೆ ಮಠ ಆಸ್ತಿ ಅಭಿವೃದ್ಧಿ ಅಂತ ಇವ್ರು ನೋಡ್ಬೇಕು ತಾನೇಯ. ಇವಕ್ಕೇನು ಒಣ ಪ್ರತಿಷ್ಠೆ, ಅವನು ಬುದ್ಧಿವಂತ ತಿಳುವಳಿಕೆ ಇದ್ದನು ತಾನೇ. ಇವ್ರ ಜವಾಬ್ದಾರಿ ಬಗ್ಗೆ ಹೇಳಿ ಅಷ್ಟೋ ಇಷ್ಟೋ ಸಹಕಾರ ಮಾಡಿ ಉಳಿಸ್ಬೇಕು, ಇಲ್ಲಾಂದ್ರೆ ಸ್ನೇಹ ಅನ್ನೋದು ಅರ್ಥ ಏನ್ ಹೇಳು. ಏ ಉಳಿಸೋದಿರ್ಲಿ, ಅದಕ್ಕೆ ಇದಕ್ಕೆ ಅಂತ ದುಡ್ಡು ಕೊಟ್ಟು ಅವ್ರ ಜಮೀನ್ ಕೂಡ ಕೊಂಡ್ಕೊಂಡಿದಾನಂತ ಕಣ್ರವ್ವ. ನೋಡವ್ವ, ಇದು ಯಾವ ನ್ಯಾಯ ಹೇಳು? ಯಾರತ್ರಲ್ಲಾದ್ರೂ ಒಂದ್ ಹುಲ್ಗರಿಕೆ ಇಸ್ಕೊಂಡಿದ್ರು ಅದ್ರ ನೆನಪು ನಮ್ಗಿರ್ಬೇಕಲ್ಲವ? ಆದೋದರ್ನ ಮರೆತ್ರೆ ಮಳೆ ಬೆಳೆ ಆಗುತ್ತೇನಪ್ಪ. ಅಯ್ಯೋ ನೀನ್ ಯಾವ ಕಾಲದಲ್ಲಿದ್ಯಾ ಗಂಗಮ್ಮ? ಯಾರಾದ್ರೂ ಉಪವಾಸ ಇರ್ಲಿ, ನನ್ನ ಹೊಟ್ಟೆ ತುಂಬಿದ್ರಾಯ್ತು ಅನ್ನೋ ಕಾಲ ಕಣವ ಇದು. ಎಲ್ಲಾ ಅಂತವ್ರೆ ಇರ್ತಾರ ಬಿಡು ಶಿವಣ್ಣ, ನಮ್ ಗಂಗಮ್ಮನ ಸ್ನೇಹಿತನೇ ನೋಡು ಎಷ್ಟು ಒಳ್ಳೆ ಗೆಳತಿ ಅಲ್ವಾ. ಹಂಗಲ್ಲ ಕಣ್ರವ, ಒಬ್ಬೊಬ್ರ ಆಲೋಚನೆ ಮೌಲ್ಯಗಳು ಒಂದಂತರ ಇರುತ್ತೆ. ಆದ್ರೆ ನಮ್ ಜವಾಬ್ದಾರಿ ನಮಗೆ ಗೊತ್ತಿರ್ಬೇಕು ಮುಖ್ಯ. ನಾವು ಬುದ್ಧಿವಂತರಾಗಿದ್ರೆ ಎಲ್ಲ ಸರಿ ಆಗತ್ ಕಣ್ರಪ್ಪ. ನಮ್ಮ ಕೆಲವ ರೈತರು ಹಳ್ಳಿ ಜನಕ್ಕೆ ಅದೇನೋ ದೊಡ್ಡವರ ವಿಶ್ವಾಸ ಮಾಡೋದು ಅಂದ್ರೆ ಬಲು ಆಸೆ ಕಣಪ್ಪ. ಯಾರಾದ್ರೂ ಈ ಸಣ್ಣ ಪುಟ್ಟ ಅಧಿಕಾರ ಅಂತ ಇಂತ ಅವಕಾಶದಲ್ಲಿರೋರು ಸಿಕ್ಕಿದ್ರೆ ಸಾಕು, ಅವ್ರ ಹಿಂದೆ ಮುಂದೆ ತಿರುಗಾಡೋಕೆ ಕೆಲವು ಜನ ನೋಡ್ತಾ ಇರ್ತಾರೆ. ನಾನು ನೋಡ್ದಂಗೆ ಇಂಥವ್ರು ತಮ್ಮನ್ನ ಮಾತಾಡ್ಸಿರೆ ಸಾಕು ಅಂತ ಕಾಯ್ತಾರೆ. ಹ್ಞೂ ಕಣವ, ಅದಕ್ಕೆ ಸರಿಯಾಗಿ ಇವರು ಹೆಗಲ್ ಮೇಲೆ ಕೈ ಹಾಕಿ ನಾಟಕ ಮಾಡೋರು ಬೇರೆ ಇರ್ತಾರಲ್ಲ, ಅಲ್ಲಿಗೆ ಮುಗಿದೋಯ್ತು. ಇವ್ರಿಗೆ ಸ್ವರ್ಗ ಇನ್ನ ಮೂರೇ ಗೇಣು ಅಂತೀನಿ. ಎಲ್ಲರೂ ಇಂಥವ್ರು ಇರ್ತಾರೆ ಅಂತ ಯಾಕಂತೀಯ ಜಯಮ್ಮ? ಅವನು ದೊಡ್ಡನಾದ್ರೆ ಅವನಿಗಾತು, ಅದನ್ ಕಟ್ಕೊಂಡು ನನಗೇನು ಅನ್ನೋ ಸ್ವಾಭಿಮಾನಿಗಳಿಗೇನು ಕಡಿಮೆ ಇಲ್ಲ. ಅದು ನಿಜ ಬಿಡು ಗಂಗಮ್ಮ, ಹಂಗೆ ಇರಬೇಕು ಗಂಗಮ್ಮ. ನಮ್ ಕೈ ಆಡಿರ್ತಾನೆ ಏನವ ನಮ್ ಬಾಯಿ ಆಡೋದು? ದೊಡ್ಡವರಿಂದ ಓಡಾಡಿದ್ರೆ ಜೀವನ ಸಾಗುತ್ತಾ? ನಾನು ನೋಡ್ದಂಗೆ ತುಂಬಾ ಜನ ಇಂಥ ಒಣ ದೊಡ್ಡಸ್ತಿಗೆ ಹೋಗಿ ದಡ್ಡರಾಗಿರ್ತಾರೆ ಕಣಪ್ಪ. ಸಾಮಾನ್ಯ ಜನರಿಂದ ಅವರು ದೊಡ್ಡರಾಗ್ತಾರೆ ಅಷ್ಟೇಯ, ಅದರಿಂದ ನಮಗೇನ್ ಅನುಕೂಲ ಆಗಲ್ಲ, ಹೇಳ್ಕೊಂಡು ಓಡಾಡಬಹುದು ನೋಡ್ರು. ನಮ್ಮಂತವ್ರು ಇಂಥ ಅವಿವೇಕ ಮಾಡ್ತಾ ಇದ್ರೆ ನಾವು ಯಾರ್ಯಾರಿಗೋ ಹತ್ತಿ ಹೋಗೋ ಮೆಟ್ಟಿಲುಗಳು ಹಾಕ್ತೀವಿ ಅಷ್ಟೇ ನೋಡು, ಬೇರೆಯವರನ್ನ ಗುರಿ ಮುಟ್ಟಿಸ್ತೀವಿ ಹೊರತು ನಮ್ಮ ಗುರಿನ ನಾವು ಮುಟ್ಟಕ್ಕಾಗಲ್ಲ. ಹಂಗಂತ ಎಲ್ರನ್ನು ಅನುಮಾನದಿಂದ ನೋಡೋದು ಬೇಡ ಕಣವ. ಯಾರನ್ನ ನಂಬಬಹುದು ಯಾರನ್ನ ನಂಬಬಾರದು ಅನ್ನೋ ವಿವೇಚನೆ ನಮಗಿರಬೇಕು. ಮನುಷ್ಯ ಸಮಾಜ ಮುಖ್ಯ ಆಗಿರ್ಬೇಕು ಅನ್ನೋದನ್ನ ಕೂಡ ಮರಿಬಾರ್ದಲ್ವೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅನ್ನ ಮಾತಿನಂತೆ ಅವರ ವಿಶ್ವಾಸನೂ ಇರ್ಲಿ, ನಮ್ ಜವಾಬ್ದಾರಿ ಬಗ್ಗೆ ಅರಿವು ಕೂಡ ಇರ್ಲಿ. ಸ್ವಾಭಿಮಾನದ ಬದುಕು ಬದುಕ್ಬೇಕು, ಹಂಗಂತ ದುರಭಿಮಾನ ಜಂಬನ ಬಿಡ್ಬೇಕು. ಸರಳವಾಗಿ ಬದುಕು ಸಾಗಿಸ್ಬೇಕು ನಿಜ, ಹಂಗಂತ ಕಂಡೋರ್ ಮುಂದೆ ದೈನೇಸಿ ಆಗಬಾರದು. ಯಾರೋ ನಮ್ಮನ್ನ ಸೌಕಾರ್ರೆ ಅಂತ ಅಂದ್ಬಿಟ್ರೆ ಅಷ್ಟಕ್ಕೆ ಉಬ್ಬಿ ಹೋಗಬಾರದು. ನಾವ್ಯಾಕೆ ಇನ್ನೊಬ್ರಿಗೆ ಹೊಗಳು ಬಟರಾಗ್ಬೇಕು ಹೇಳು. ಮಾತಾಡ್ತಾ ಮಾತಾಡ್ತಾ ಹೆಸರು ಕಾಯಿ ಬಿಡ್ಸೋ ಕೆಲ್ಸ ಮುಗ್ದೇ ಹೋಯ್ತಲ್ರವ. ಜಯಮ್ಮ ಮಾತಾಡ್ತಾ ಬದುಕು ಮಾಡಿದ್ರೆ ಮೈ ಕೈ ನೋವು ಕಾಣಲ್ಲಂತ ಕಣವ. ಅದಕ್ಕೆ ಅಲ್ವಾ ಹಿಂದಿನ ಕಾಲದಲ್ಲಿ ಪದ ಹೇಳ್ಕೊಂಡು ಒಡಚ ಕತೆ ಹೇಳ್ಕೊಂಡು ಬೇರೆ ಬೇರೆ ಸಣ್ಣ ಪುಟ್ಟ ಕತೆ ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದದ್ದು. ಒಳ್ಳೆಯ ಸ್ನೇಹಿತರನ್ನು ನಿಸ್ವಾರ್ಥ ಸ್ನೇಹವನ್ನ ತುಂಬಾ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಬೇಕು. ಕೇವಲ ಯಾವುದೋ ಸ್ವಾರ್ಥ ತಮ್ ಕೆಲಸ ಬೇರೆ ಉದ್ದೇಶಗಳಿಗಾಗಿ ಸ್ನೇಹಿತರ ತರ ನಾಟಕ ಮಾಡೋರ್ ಬಗ್ಗೆ ನಾವು ಕೂಡ ಹುಷಾರಾಗಿರ್ಬೇಕಂಡ್ರವ. ಅವರ ಆಲೋಚನೆ ಮೋಸ ದುರಾಸೆಗಳ ಬಗ್ಗೆ ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ತರ ಎದ್ರಾಯ್ತು. ಆಗ ನೋಡಪ್ಪ, ನಾವು ಸ್ನೇಹಿತರ ವಿಚಾರ ಮಾತಾಡ್ತಾ ಇದ್ರೆ ಮೊಬೈಲ್ ನಲ್ಲಿ ಸ್ನೇಹಿತರ ದಿನದ ಶುಭಾಶಯಗಳು ಅಂತ ಬರ್ತಾ ಇದೆ. ಹೌದಪ್ಪ, ಆಗಸ್ಟ್ 3ನೇ ತಾರೀಕು ಸ್ನೇಹಿತರ ದಿನ ಕಣಪ್ಪ, ನಾನು ಮೊನ್ನೆ ಕ್ಯಾಲೆಂಡರ್ ನಲ್ಲಿ ನೋಡಿದ್ದೆ. ಹಂಗಾದ್ಮೇಲೆ ಸ್ನೇಹಿತರ ದಿನದಲ್ಲಿ ನಿಜವಾದ ಸ್ನೇಹವನ್ನ ಉಳಿಸ್ಕೊಳ್ಳೋಣ. ನಾಟಕ ಮಾಡೋ ಸ್ನೇಹಿತರಂತವರ ಬಗ್ಗೆ ಎಚ್ಚರಿಕೆಯಿಂದ ಇರೋಣ. ಹಂಗಾದ್ರೆ ಹಿಂಗೇಳೋಣ, ಈಗ ಎಲ್ಲರಿಗೂ ಕೂಡ ಸ್ನೇಹಿತರ ದಿನದ ಶುಭಾಶಯಗಳು. ಇದುವರೆಗೂ ಸ್ನೇಹಿತರೆಂದರೆ ಹೇಗಿರಬೇಕು ಈ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ದಿನಾಂಕ 8ನೇ ತಾರೀಕು ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿತ್ರದುರ್ಗದ ಎಸ್ಪಿ ಕಚೇರಿ ಮುಂಭಾಗದಲ್ಲಿರುವ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಸಮಸ್ತ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಲು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್ ಕೋರಿದೆ. ದರ್ಶನದ ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10:30 ವರೆಗೆ. ಈಗ ಕೇಳಿ ರೈತರಿಗೆ ಸಲಹೆ. ಚಿತ್ರದುರ್ಗದ ಜಿಲ್ಲೆಯಾದ್ಯಂತ ಕಳೆದ ತಿಂಗಳು ಅಂದರೆ ಕಳೆದ 10 ದಿನಗಳಿಂದ ಸತತ ಮಳೆಯಾಗ್ತಾ ಇದೆ. ಜುಲೈ ಮಾಹೆಯಲ್ಲಿ ಚಿತ್ರದುರ್ಗ ತಾಲೂಕಿನಲ್ಲಿ ವಾಡಿಕೆ ಮಳೆ 46.60 mm 54.80 mm ಅಂದರೆ ಶೇಕಡ 13% ಹೆಚ್ಚಾಗಿದೆ. ಚಳ್ಳಕೆರೆ ತಾಲೂಕಿನಲ್ಲಿ ವಾಡಿಕೆ ಮಳೆ 25.90 mm 27.70 mm ಅಂದರೆ ಶೇಕಡ 7% ಹೆಚ್ಚಾಗಿದೆ. ಹಿರಿಯೂರು ತಾಲೂಕಿನ ವಾಡಿಕೆ ಮಳೆ 42.50 mm 23.30 mm ಅಂದರೆ ಶೇಕಡ 45% ಕಡಿಮೆ ಮಳೆಯಾಗಿದೆ. ಹೊಳಲ್ಕೆರೆ ತಾಲೂಕಿನ ವಾಡಿಕೆ ಮಳೆ 66.90 mm 52.20 mm ಅಂದರೆ ಶೇಕಡ 22% ಕಡಿಮೆ ಮಳೆಯಾಗಿದೆ. ಹೊಸದುರ್ಗ ತಾಲೂಕಿನಲ್ಲಿ ವಾಡಿಕೆ ಮಳೆ 55 mm 41.10 mm ಅಂದರೆ ಶೇಕಡ 25% ಕಡಿಮೆ ಮಳೆಯಾಗಿದೆ. ಮತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ವಾಡಿಕೆ ಮಳೆ 37.50 mm 19.70 mm ಅಂದರೆ ಶೇಕಡ 47% ಕಡಿಮೆ ಮಳೆ ಬಿದ್ದಿರುತ್ತೆ. ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಈ ವರ್ಷದ ಜುಲೈ ತಿಂಗಳ ಅಂತ್ಯಕ್ಕೆ ವಾಡಿಕೆ ಮಳೆ 197 mm 222 mm ಅಂದರೆ ಶೇಕಡ 13% ಹೆಚ್ಚು ಬಿದ್ದಿರುತ್ತೆ. ಈ ಬಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಾಡಿಕೆಗಿಂತ ಮಳೆ ಪ್ರಮಾಣ ಕಡಿಮೆ ಆಗಿದ್ರೂ ಸಹ ಸತತವಾಗಿ ಪ್ರತಿದಿನ ಮಳೆ ಆಗುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳಲ್ಲಿ ಯೂರಿಯಾ ಮೇಲ್ಗೊಬ್ಬರ ನೀಡುವುದು, ಎಡೆಕುಂಟೆ ಹೊಡೆಯುವುದು, ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲು ತುಂಬಾ ತೊಂದರೆ ಉಂಟಾಗಿರುತ್ತೆ. ಈ ನಿಟ್ಟಿನಲ್ಲಿ ರೈತರು ಶಿಫಾರಸಿಗಿಂತ ಅತಿ ಹೆಚ್ಚು ಯೂರಿಯಾ ರಸಗೊಬ್ಬರವನ್ನು ಮಳೆಯಲ್ಲಿಯೇ ಅಥವಾ ಕೊಂಚ ಮಳೆ ಕಡಿಮೆಯಾದಾಗ ಕೊಡುತ್ತಿರುವುದು ಗಮನಕ್ಕೆ ಬಂದಿರುತ್ತೆ. ಈ ಹಂತದಲ್ಲಿ ಸಾರಜನಕ ಕೊರತೆ ಕಂಡುಬಂದರೂ ಸಹ ಯೂರಿಯಾ ರಸಗೊಬ್ಬರವನ್ನು ಸರಿಯಾಗಿ ಮಣ್ಣಿನಲ್ಲಿ ಸೇರಿಸಲು ಸಾಧ್ಯವಿರದ ಕಾರಣ ಬೆಳೆಗಳು ಶೀತದಿಂದಾಗಿ ಬೇರುಗಳ ಬೆಳವಣಿಗೆ ಕುಂಠಿತವಾಗಿ ಗಿಡಗಳ ಬೆಳವಣಿಗೆಯೂ ಸಹ ಕುಂಠಿತವಾಗಿ ಇಳುವರಿ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಆದ್ದರಿಂದ ರೈತರು 4-5 ತಾಸು ಮಳೆ ಕಡಿಮೆ ಆದಾಗ ಯೂರಿಯಾ ರಸಗೊಬ್ಬರವನ್ನು ಕೊಡುವ ಬದಲಾಗಿ ನ್ಯಾನೋ ಯೂರಿಯಾ ಶೇಕಡ 20% ಸಾರಜನಕ ಇರುತ್ತೆ. ಇದು 500 ml ಬಾಟ್ಲಿನಲ್ಲಿ ಲಭ್ಯ ಇದ್ದು ಇದರ ಬೆಲೆ 225 ರೂಪಾಯಿ ಆಗಿರುತ್ತೆ. ಅಥವಾ ನ್ಯಾನೋ ಡಿಎಪಿ ಇದು ಶೇಕಡ 8% ಸಾರಜನಕ ಮತ್ತು ಶೇಕಡ 16% ರಂಜಕ ಹೊಂದಿರುತ್ತೆ. ಇದು 500 ml ಬಾಟ್ಲಿಯಲ್ಲಿ ಲಭ್ಯವಿರುತ್ತೆ. ಇದರ ಬೆಲೆ 600 ರೂಪಾಯಿ ಇರುತ್ತೆ. ದ್ರವ ರೂಪದ ಸಾರಜನಕವನ್ನು ಪ್ರತಿ ಲೀಟರ್ ನೀರಿಗೆ 3-5 ml ಬೆರೆಸಿ ಸಿಂಪಡಿಸಲು ಕೋರಲಾಗಿದೆ. ಈ ದ್ರವ ಗೊಬ್ಬರವನ್ನು ಬೆಳೆಯ ಹಂತ 30-35 ದಿನಗಳಿದ್ದಾಗ ಮೊದಲೇ ಹಂತ ಮತ್ತು ಬೆಳೆಯ ಬೆಳವಣಿಗೆ 50-60 ದಿನಗಳಲ್ಲಿ ಎರಡನೇ ಹಂತವಾಗಿ ಸಿಂಪಡಿಸುವುದರಿಂದ ಪೋಷಕಾಂಶಗಳ ಸದ್ಬಳಕೆಯಾಗಿ ಉತ್ತಮ ಬೆಳೆ ಬೆಳವಣಿಗೆ ಮತ್ತು ಉತ್ತಮ ಇಳುವರಿ ಸಾಧ್ಯವಾಗುತ್ತೆ. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಅಧಿಕ ಹರಡುವಿಕೆ ಸಾಮರ್ಥ್ಯ ಹೊಂದಿರುವುದರಿಂದ ಇವುಗಳನ್ನು ಇತರೆ ಕೀಟನಾಶಕ, ಶಿಲೀಂದ್ರನಾಶಕ ಮತ್ತು ನೀರಿನಲ್ಲಿ ಕರಗುವ ರಸಗೊಬ್ಬರಗಳೊಂದಿಗೆ ಸೇರಿಸಿ ಸಿಂಪಡಣೆ ಮಾಡಬಹುದಾಗಿದೆ. ಮೇಲ್ಗೊಬ್ಬರವಾಗಿ ಬಳಸುವ ಯೂರಿಯಾ ಚೀಲವನ್ನು ಶೇಕಡ 50% ಕಡಿಮೆ ಮಾಡಬಹುದಾಗಿದೆ. ಕೂಲಿ ಕಾರ್ಮಿಕರ ಕೊರತೆ ನೀಗಿಸಲು ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರವನ್ನು ಸಿಂಪಡಣೆಗೆ ಅನುಕೂಲಗಳಿದ್ದು ಈ ಸಂಬಂಧ ಇಫ್ಕೋ ಸಂಸ್ಥೆ ಪ್ರತಿನಿಧಿ ಶ್ರೀ ಚಿದಂಬರ ಮೂರ್ತಿ ಕುಲಕರ್ಣಿ ಅವರ ಮೊಬೈಲ್ ಸಂಖ್ಯೆ 9448094427 ಇವರನ್ನ ಅಥವಾ ನಿಮ್ಮ ಹತ್ತಿರದ ಸಹಕಾರ ಸಂಘಗಳ ಪ್ರತಿನಿಧಿಗಳನ್ನ ಸಂಪರ್ಕಿಸಲು ಕೋರಲಾಗಿದೆ. ರೈತರು ಇದರ ಸದುಪಯೋಗವನ್ನ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಮಂಜುನಾಥ್ ಬಿ ಅವರು ಈ ಮೂಲಕ ಸಾರ್ವಜನಿಕ ಪ್ರಕಟಣೆಯೊಂದಿಗೆ ತಿಳಿಸಿರುತ್ತಾರೆ. ರೈತರಿಗೆ ಸಲಹೆ ಕೇಳಿದಿರಿ. ನಿಂಗ್ ಅನ್ಸುತ್ತಾ ಇದು ನ್ಯಾಚುರಲ್ ಆಗಿ ಆಗುತ್ತೆ ಅಂತ? ತಿಂಗಳು ಕಳೆದು ವರ್ಷ ತುಂಬತಾ ಇದೆ, ಜೊತೆಗೆ ವಯಸ್ಸು ಆಗ್ತಾ ಇದೆ. ಎಲ್ಲಾ ಮಿರಾಕಲ್ಸು ನ್ಯಾಚುರಲ್ ಆಗಿ ಆಗಲ್ಲ. ಕೆಲವೊಂದು ಶುರು ಆಗೋದು ಕಾಳಜಿ ಮತ್ತೆ ಸೈನ್ಸ್ ಇಂದ. ನೋವಾ ಐವಿಎಫ್ ನಲ್ಲಿ ಪೋಷಕರಾಗುವ ನಿಮ್ಮ ಹಾದಿಯನ್ನು ಸುಗಮಗೊಳಿಸಲು ನಾವು ನಂಬಿಕೆ, ಎಕ್ಸ್ಪರ್ಟ್ ಕೇರ್ ಹಾಗೂ ವರ್ಲ್ಡ್ ಕ್ಲಾಸ್ ಸೈನ್ಸ್ ಅನ್ನು ಒಟ್ಟುಗೂಡಿಸಿದ್ದೇವೆ. ನಮ್ಮ ಫರ್ಟಿಲಿಟಿ ಎಕ್ಸ್ಪರ್ಟ್ ಗಳೊಂದಿಗೆ ಉಚಿತ ಕನ್ಸಲ್ಟೇಷನ್ ಕರೆ ಮಾಡಿ 1800-103-222-9. ನೋವಾ ಐವಿಎಫ್, ವಿ ಟರ್ನ್ ಡ್ರೀಮ್ಸ್ ಇನ್ ಟು ಫ್ಯಾಮಿಲೀಸ್. ಚಿತ್ರದುರ್ಗದ ರೋಟರಿ ಟ್ರಸ್ಟ್ ಹಾಗೂ ಯುವಜಯ ಫೌಂಡೇಶನ್ನಿಂದ ಯುವ ಜನತೆಗಾಗಿ ಉದ್ಯೋಗ ಕೌಶಲ್ಯಾಭಿವೃದ್ಧಿ ಕರಿಯರ್ ಕನೆಕ್ಟ್ ಎಂಬ 10 ವಾರಗಳ ವಿಶೇಷ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಬೆಂಗಳೂರಿನಲ್ಲಿ 2 ವಾರಗಳ ಕಾಲ ಉದ್ಯೋಗದ ಪ್ಲೇಸ್ಮೆಂಟ್ ಸೇವೆಯನ್ನು ಒದಗಿಸಲಾಗುತ್ತದೆ. ಇದೊಂದು ಕಾರ್ಪೊರೇಟ್ ತರಬೇತಿಯಾಗಿದ್ದು ನಿರುದ್ಯೋಗಿ ಯುವ ಜನತೆಗೆ ಸುವರ್ಣಾವಕಾಶವಾಗಿದ್ದು ಪ್ರೊಫೆಷನಲ್ ಇಂಗ್ಲಿಷ್, ಕೌಶಲ್ಯಾಭಿವೃದ್ಧಿ, ಸಂದರ್ಶನಕ್ಕೆ ಸಿದ್ಧತೆ ಕುರಿತು ತರಬೇತಿ ನೀಡಲಾಗುವುದು. ತರಬೇತಿ ವೇಳೆಯಲ್ಲಿ ಕಂಪ್ಯೂಟರ್ ಸೌಲಭ್ಯ ದೊರೆಯಲಿದೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪದವಿಗಳಿಗೆ ರಿಯಾಯಿತಿಯು ಸಿಗಲಿದೆ. 26 ವರ್ಷದೊಳಗಿನ ಯಾವುದೇ ಪದವಿ ಪಡೆದ ಯುವಕ ಯುವತಿಯರು ಈ ತರಬೇತಿಗೆ ನೋಂದಾವಣೆ ಮಾಡಿಕೊಳ್ಳಬಹುದು. ಇಷ್ಟೇ ಅಲ್ಲದೆ SRBMS ರೋಟರಿ ಸೇವಾ ಭವನದಲ್ಲಿ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಹವಾನಿಯಂತ್ರಿತ ಡಯಾಲಿಸಿಸ್, ಫಿಸಿಯೋಥೆರಪಿ, ಲ್ಯಾಬೊರೇಟರಿ ಹಾಗೂ ಟ್ಯಾಲಿ ಕಲಿಕಾ ಕೇಂದ್ರ ಸೌಲಭ್ಯಗಳು ಲಭ್ಯ. ಸಂಪರ್ಕಿಸಿ SRBMS ರೋಟರಿ ಸೇವಾ ಭವನ, ಚಳ್ಳಕೆರೆ ರಸ್ತೆ, ಭಾಷ್ ಸರ್ವಿಸ್ ಸೆಂಟರ್ ಹಿಂಭಾಗ, ಚಿತ್ರದುರ್ಗ. ಫೋನ್ ಸಂಖ್ಯೆ 7019425659. ಮತ್ತೊಮ್ಮೆ 7019425659. ಈ ಕಾರ್ಯಾಗಾರಕ್ಕೆ ಶುಭ ಕೋರುವವರು ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ. ಇದೀಗ ಕೇಳೋಣ ಜನಪದ ಗೀತೆಗಳು. ಹೆಬ್ಬಾಕಲಲ್ಲಿರುವ ಕಬ್ಬಲ್ಲ ಬೆನವಗೆ ಕಬ್ಬಿನ ಜಲ್ಲೆ ನೆಲಗಡಲೆ ಚಿತ್ತೈಸಿ ಪದವ ಬರಕೋಡು ಕಬ್ಬಿನ ಜಲ್ಲೆ ನೆಲಗಡಲೆ ಸಲ್ಲಿಸೊಲ್ಲೆ ಚಿತ್ತೈಸಿ ಪದವ ಬರಕೋಡು ಓ ಮೊದಲು ನಿನಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವ ಗಂಗೆ ದೇನಾವನ ಮೊದಲು ನಿನಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವ ಗಂಗೆ ದೇನಾವನ ಮೊದಲು ನಿನಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವ ಗಂಗೆ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿದ್ದು ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ರಾಯಲ್ಪಾಡು, ಕೋಲಾರ ಜಿಲ್ಲೆ ಆಗುಂಬೆಗಳಲ್ಲಿ 9 ಸೆಂಟಿಮೀಟರ್, ಜಿಕೆವಿಕೆ, ಬೆಂಗಳೂರು ನಗರ, ಕೃಷ್ಣರಾಜಪೇಟೆ, ಹೊಸಕೋಟೆಗಳಲ್ಲಿ ತಲಾ 5 ಸೆಂಟಿಮೀಟರ್, ಗೌರಿಬಿದನೂರು, ಧರ್ಮಸ್ಥಳ, ಹೆಸರುಘಟ್ಟ, ಬೆಳ್ತಂಗಡಿಗಳಲ್ಲಿ ತಲಾ 4 ಸೆಂಟಿಮೀಟರ್, ಪುತ್ತೂರು, ಮೂಡಬಿದ್ರೆ, ಕಾರ್ಕಳ, ಬೀದರ್, ಭಾಗಮಂಡಲ, ಬಂಟ್ವಾಳ, ಟಿಜಿಹಳ್ಳಿಗಳಲ್ಲಿ ತಲಾ 3 ಸೆಂಟಿಮೀಟರ್, ಬೆಂಗಳೂರು ನಗರ, ನಾಪೊಕ್ಲು, ಮಾಣಿ, ಕುಂದಾಪುರ, ಕೆಬ್ಬನಹಳ್ಳಿ, ಕಳಸ, ಚನ್ನರಾಯಪಟ್ಟಣ, ಭದ್ರಾವತಿ,